ಪಿಎಂ ಸುಮಾ, ಸಿ ಹೇಮಲತಾ ಹಾಗೂ ಹೆಚ್ ಮಲ್ಲಿಕಾರ್ಜುನ ಆರಾಧ್ಯ. ಆಕಾಶವಾಣಿ ಕೃಷಿ ಬೆಳಕು. ಸರಣಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ಆಸೆಯೇ ದುಃಖಕ್ಕೆ ಕಾರಣ ಕುರಿತು ಮಾತುಕತೆ. ರಚನೆ ಎಚ್ ಮಲ್ಲಿಕಾರ್ಜುನ್ ಆರಾಧ್ಯ, ಸೋಮೇನಹಳ್ಳಿ. ಓಹೋ, ನಮಸ್ಕಾರ ಮೇಡಮ್. ನೀವೇನಿಲ್ಲಿ ಅಪರೂಪಕ್ಕೆ? ಪಟ್ಟಣದಲ್ಲಿ ನೋಡ್ದಂಗಾಯ್ತು. ಇದೆಲ್ಲಿಗೆ ಬಂದಿದ್ರಿ? ಏನ್ ಕತೆ? ಚೆನ್ನಾಗಿದ್ದೀರಾ? ಮನೆಯಲ್ಲಿ ಅಣ್ಣಾರ ಆರೋಗ್ಯವಾಗಿದ್ದಾರಾ? ಇದೇನಪ್ಪ ಇದು? ನಮಸ್ಕಾರ ಮೇಡಮ್ಮ. ಆರೋಗ್ಯ ಅಂತ ಯಾರಪ್ಪ ನೀವು? ನನಗೆ ಗೊತ್ತಾಗಿಲ್ಲ. ಏನ್ ಮೇಡಮ್ ನೀವು ಹಿಂಗ್ ಕೇಳ್ತಾ ಇದ್ದೀರಾ? ಮೊನ್ನೆ ತಾನೇ ನಿಮ್ ಮನೇಲಿ ತಿಂಡಿ ತಿಂದು ಬಂದಿದ್ದೀನಿ, ಆಗ್ಲೇ ಮರ್ತ್ ಬಿಟ್ರಾ? ಅದ್ಯಾವಾಗ ನಮ್ ಮನೆಗ್ ಬಂದ್ರಿ, ತಿಂಡಿ ತಿಂದ್ರಿ? ಏನೋ ಸಹ ನನಗೆ ನೆನ್ಪಿಗ್ ಬರ್ತಾ ಇಲ್ಲ. ಮೊದ್ಲೇ ಸಾವುಕಾರರು ನನ್ನಂತವ್ ಎಷ್ಟು ಜನ ನಿಮ್ ಮನೆಗ್ ಬರೋರು, ಅದೆಷ್ಟು ಜನಕ್ಕೆ ಊಟ ತಿಂಡಿ ಕೊಡ್ತಿರೋ ಕಾಣೆ. ಅನ್ನಪೂರ್ಣೇಶ್ವರಿ ಅವತಾರ ನೀವು, ಯಾರನ್ನ ಅಂತ ನೆನ್ಪಿಟ್ಕೊಳ್ತೀರಿ? ಶ್ರೀಮಂತರ ಮನೆ ಅಂದ್ರೆ ಹಂಗೆ, ನನಗೇನು ಗೊತ್ತಾಗಲ್ವೇ? ಏ ಬಿಡಿ, ಯಾಕೋ ನೀವು ನನ್ನನ್ನ ಬೇರೆ ಯಾರೋ ಅಂತ ತಪ್ಪು ತಿಳ್ದೀರಿ ಅಂತ ಕಾಣುತ್ತೆ. ನಾನೇನಂತ ದೊಡ್ಡ ಶ್ರೀಮಂತ್ಲಲ್ಲ, ಏನೋ ನಮ್ ಉಪ್ಪು ಸಪ್ಪಿಗೆ ಸರಿಯಾಗಿದೀವಿ. ಎಲ್ಲಾದ್ರೂ ಉಂಟೆ, ನನಗೇನು ಮರವಿನ ಕಾಯಿಲೆ ಇದೆಯಾ? ತಪ್ಪು ತಿಳಿಯೋಕೆ ಅದೆಷ್ಟು ಸಾರಿ ನಿಮ್ ಮನೆಗ್ ಬಂದು ಕಾಫಿ ಟೀ ಕುಡ್ದಿದ್ದೇನೆ. ಅದರಲ್ಲೂ ಎಲ್ಲ ಇದ್ದವ್ರು ಯಾರಾದ್ರೂ ನಮ್ಮ ಹತ್ರ ಅದು ಇದೆ ಇದು ಇದೆ ಅಂತ ಹೇಳ್ಕೊಳ್ತಾರ? ನನಗೇನು ಅಷ್ಟು ತಿಳಿಯಲ್ವೇ? ಅದೇನು ಕಾಫಿ ಟೀ ಕುಡಿದ್ರೋ ಏನ್ ಕತಿಯೋ, ಯಾಕೋ ನಿಮ್ ಮಾತು ಕೇಳ್ತಾ ಇದ್ರೆ ನನಗೆ ತಲೆ ಕೆಟ್ಟೋಗಿ ಮಂಕ್ ಹಿಡ್ದಂಗ ಆಗ್ತಾ ಐತಿ. ಅದಕ್ ಯಾಕ ಅಷ್ಟೊಂದು ಗೊಂದಲ ಮಾಡ್ಕೊಳ್ತೀರಿ ಮೇಡಮ್? ನರೇ ಮನೆ ಬಿಟ್ಟು ಹೊರಗ್ ಬರೋದ್ ಕಡಿಮೆ. ಅಪರೂಪಕ್ಕೆ ಒಬ್ರೆ ತಾಲೂಕ್ ಕೇಂದ್ರಕ್ಕೆ ಬೇರೆ ಬಂದಿದ್ದೀರಾ, ಸ್ವಲ್ಪ ದೊಡ್ಡ ಊರು, ಜನ ವಾಹನಗಳು ಜಾಸ್ತಿ ಅಲ್ವೇ, ತಲೆ ಕೆಟ್ಟಂಗಾಗತ್ತೆ ಬಿಡಿ. ನಾನೊಬ್ಳೆ ಹೋಗಲ್ಲ ಅಂತ ಬಡ್ಕೊಂಡೆ, ನಮ್ಮನೆದು ಕೇಳಲಿಲ್ಲ. ಆಮೇಲ್ ಬರ್ತೀನಿ ಹೋಗಿರುವಂತೂ ಇಷ್ಟೊತ್ತಾದ್ರೂ ಅದ್ರ ಸುದ್ದಿನೇ ಇಲ್ಲ. ಅದಕ್ಕೆ ಊರಿಗೆ ವಾಪಸ್ ಹೋಗೋಣ ಅಂತ ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದೀನಿ. ಅದ್ ಯಾಕೆ ಅಷ್ಟ ಅವಸರ ಮಾಡ್ತೀರಿ? ಅಣ್ಣಾರು ಬರ್ತಾರೆ, ಮೊದ್ಲೇ ಅವ್ರಿಗೆ ಕೆಲ್ಸ ಜಾಸ್ತಿ, ಸ್ವಲ್ಪ ಹೊತ್ತು ಕಾದ್ ನೋಡಿ. ಅದು ಅಲ್ದೆ ನಿಮ್ಮೂರಿಗೇನು ಬಸ್ಗಳು ಬೇಕಾದಷ್ಟು ಇದ್ದಾವಲ್ಲ? ಬೇಕಾದಷ್ಟೆಲ್ಲಿದಾವೆ, ಇರೋದೊಂದು ಬಸ್ಸು, ನಾಕ್ ಸಾರಿ ತಿರ್ಗಾ ಮುರುಗಾ ಓಡಾಡುತ್ತೆ. ಕಳ್ಳೂರು, ಸುಳ್ಪುರ, ಮನೆಯಾಳ್ಪಾಳ್ಯ, ದಗಲ್ಬಾಜಿ ಪೇಟೆ ಅಂತ ಸುತ್ತಾಕೋ ಬಸ್ಸು. ಅಷ್ಟಕ್ಕೂ ನಿಮ್ಮೂರೇನು ತುಂಬಾ ದೂರ ಇದೆಯೇ? ಹೋದ್ರಾಯ್ತು, ಕಳ್ಳೂರು ಆದ್ಮೇಲೆ ತಾನೇ ಪೆಕ್ರೂರು ಬರೋದು? ನಮ್ದು ಪೆಕ್ರೂರಲ್ಲ ಸಾ, ಮಂಕ್ರಳ್ಳಿ ಕಂಡ್ರಿ ಸಾ. ಅಯ್ಯೋ, ನನಗ್ ಗೊತ್ತಿಲ್ವೇ ನಿಮ್ಮದು ಮಂಕ್ರಳ್ಳಿ ಅಂತ. ನಿಮ್ಮ ನೋಡಿದ್ರೆ ಸಾಕು, ಯಾರ್ ಬೇಕಾದ್ರೂ ಹೇಳ್ತಾರೆ ಮಂಕ್ರಳ್ಳಿಯವರು ಅಂತ. ಮಂಕ್ರಳ್ಳಿಯ ದೊಡ್ಡ ಮನೆಯವ್ರು ತಾನೆ? ಯಾರಿಗ್ ಗೊತ್ತಿಲ್ಲ ಹೇಳಿ. ಏ ನಾವು ದೊಡ್ಡ ಮನೆಯರಲ್ಲ ಸಾ, ದೊಡ್ಡ ಮನೆ ಪಕ್ಕದಲ್ಲಿರೋ ಕೆಂಪಂಚಿನ ಮನೆ ನಮ್ದು. ನಾನು ಅದನ್ನ ಹೇಳೋಕೆ ಹೊರಟೆ, ಆದ್ರೆ ಏನ್ ಮಾಡೋದು, ನಮ್ಮ ಅವಸರದಲ್ಲಿ ಒಂದ್ ಹೇಳೋಕ್ ಹೋಗಿ ಇನ್ನೊಂದ್ ಹೇಳ್ಬಿಡ್ತೀವಿ. ನಮ್ಮ ಕೆಲಸದ ಒತ್ತಡವೇ ಅಂತದ್ದು. ಆ ಊರು ಈ ಊರು, ಅವ್ರ ಮನೆ ಇವ್ರ ಆಫೀಸು ಅಂತ ಓಡಾಟ ಜಾಸ್ತಿ ಇರುತ್ತೆ. ಹಿಂಗಾಗಿ ಒಂದೊಂದ್ಸಾರಿ ಮಿಸ್ ಆಗಿ ಹಿಂಗ್ ಮಾತಾಡ್ಬಿಡ್ತೀವಿ. ಅದೇನಂತ ಊರೂರ್ ತಿರ್ಗೋ ಕೆಲ್ಸ ನಿಮ್ದು? ನನಗಂತೂ ನಿಮ್ಮನ್ನ ಎಲ್ಲೂ ನೋಡ್ದಂಗ ಅನಿಸ್ತಿಲ್ಲಪ್ಪ. ಆಗ್ಲೇ ಹೇಳಲಿಲ್ವೇ ನಾನು ನನ್ನಂತವ್ರು ಎಷ್ಟು ಜನ ನಿಮ್ ಮನೆಗ್ ಬಂದು ಹೋಗೋರು ಅಂತ. ಅದು ಅಲ್ದೆ ಅಣ್ಣಾರು ಅಂದ್ರೆ ಮೊದ್ಲೇ ಎಲ್ರಿಗೂ ಬೇಕಾದವರು ಆ ದೊಡ್ಡ ಮನೆಯವ್ರು ಇದಾರಲ್ಲ, ಹೆಸರಿಗಷ್ಟೇ ದೊಡ್ಡ ಮನೆಯವರು. ಸತ್ಯ ಹೇಳೋದಾದ್ರೆ ನೀವೇನ್ ಯಾವ್ದ್ರಲ್ಲಿ ಅವ್ರಿಗಿಂತ ಕಡಿಮೆ ಇದ್ದೀರಾ? ಲಕ್ಷ್ಮಿ ಕಾಲ್ ಮುರ್ಕೊಂಡು ನಿಮ್ ಮನೇಲಿ ಕುಂತಿದ್ದಾಳೆ. ಏ ಹಂಗೇನಿಲ್ಲ ಬಿಡಿಸ, ಏನೋ ನಮ್ ಮಾವನವರು 10 ಎಕರೆ ತೋಟ 5 ಎಕರೆ ಹೊಲ ಮಾಡಿಟ್ಟಿದ್ರು, ನಮ್ಮ ಯಜಮಾನ್ರು ಕೂಡ ಅದ್ರ ಜೊತೆಗೆ ಇನ್ನಷ್ಟು ಜಮೀನು ಸೈಟು ಬಂಗಾರ ಅಂತ ಅನ್ನಂಗೆ ದುಡ್ದಿಟ್ಟಿದ್ದಾರೆ. ಇದೆಲ್ಲ ನನಗೆ ಗೊತ್ತಿಲ್ದಿರೋ ವಿಷಯ ಅಂತಕೊಂಡಿದ್ದೀರಾ? ಅಣ್ಣವರು ಯಾವಾಗ್ಲೂ ಎಲ್ಲಾ ವಿಚಾರನು ನನ್ನ ಹತ್ರ ಹೇಳ್ತಾನೆ ಇರ್ತಾರೆ. ನಮ್ದು ಅಂತ ವಿಶ್ವಾಸ ಅಂತೀನಿ. ಏನೋ ಒಬ್ರಿಗೊಬ್ರಲ್ಲಿ ಅಷ್ಟು ಪ್ರೀತಿ ವಿಶ್ವಾಸ ಐತಲ್ಲ, ಅಷ್ಟು ಸಾಕು ಬಿಡಿ. ನೀವ್ ಹೇಳೋದ್ ಕೇಳಿರೆ ತುಂಬಾ ಸಂತೋಷವಾಗುತ್ತೆ ಕಣಪ್ಪ. ಮನುಷ್ಯ ಅಂದ್ರೆ ಸಂಬಂಧ ಮುಖ್ಯ, ದುಡ್ಡು ಕಾಸು ಅಧಿಕಾರ ಅಂತಸ್ತು ಅಲ್ಲ ಅಂತ ಅಲೆಕ್ಸಾಂಡರ್ನೇ ಸತ್ತಾಗ ಎರಡು ಖಾಲಿ ಕೈನ ಪ್ರಪಂಚಕ್ಕೆ ಕಾಣೋ ಹಾಗೆ ತೋರಿಸಿಕೊಂಡು ಹೋದ, ಏನಂತೀರಾ? ಅದ್ಯಾರದು ಖಾಲಿ ಕೈನಲ್ಲಿ ಹೋದವರು? ನಮ್ ಸ್ನೇಹಿತರ, ನನಗೆ ಪರಿಚಯನೇ ಇಲ್ಲ. ನಮ್ಮನೆದಕ್ಕೇನಾದ್ರೂ ಗೊತ್ತಿದ್ರು ಗೊತ್ತಿರಬಹುದು, ನನಗೇನಷ್ಟು ಗೊತ್ತಾಗಲ್ಲ, ನಾನೇನು ಓದಿ ಬರೆದವಳಲ್ಲ. ಅದಿರ್ಲಿ ಬಿಡಿ, ನಿಮ್ ತಿಳುವಳಿಕೆ ಮುಂದೆ ಯಾವ ಓದ್ದವರು ಏನ್ ಮಾಡಕ್ಕಾಗತ್ತೆ ಹೇಳಿ. ಅಷ್ಟಕ್ಕೂ ನೀವು ಬಂದ್ ಗಳಿಗೆಯಿಂದ ನಮ್ಮನೆ ಹಾಲುಕ್ಕಿದಂಗ್ ಹೋಗ್ತು ಅಂತ ಅಣ್ಣಾರ್ ಯಾವಾಗ್ಲೂ ನಿಮ್ಮನ್ನ ಹೊಗಳತಾನೆ ಇರ್ತಾರೆ. ಏನಪ್ಪ ನನ್ನ ಹತ್ರ ಒಂದ್ ದಿವಸನು ಇದನ್ನ ಹೇಳಲೇ ಇಲ್ಲ ಕಣ್ಸ. ಅದು ಅದ್ ಹೆಂಗ್ ನಿಮ್ಮ ಹತ್ರ ನಿಮ್ಮನ್ನ ಹೊಗಳಕಾಗತ್ತೆ ಹೇಳಿ? ಅಷ್ಟಕ್ಕೂ ಇದನ್ನೆಲ್ಲ ಬೇರೆ ಯಾರ ಹತ್ರನು ಹೇಳಲ್ಲ, ನನ್ನ ಹತ್ರ ಮಾತ್ರ ಇಂಥ ಮುಖ್ಯವಾದ ವಿಷಯಗಳನ್ನ ಹೇಳೋದು. ಸರಿ, ನನಗೆ ಕೆಲಸ ಇದೆ, ಬರ್ತೀನಿ ಮೇಡಮ್. ಅಣ್ಣಾರಿಗೆ ಹೇಳಿ ಬುದ್ಧಿವಂತ ನುಂಗಪ್ಪನವ್ರು ಸಿಕ್ಕಿದ್ರು ಅಂತ. ಓ, ನೀವು ಬುದ್ಧಿವಂತರ, ಮೊದ್ಲೇ ಗೊತ್ತಾಗ್ಲಿಲ್ವೇ? ಏನ್ ಮಾತಾಡಿದ್ನೋ ಏನೋ, ಬೇಜಾರು ಮಾಡ್ಕೋಬೇಡಿ, ನಾನಿನ್ನು ಬರ್ತೀನಿ ಕಣಸ. ನೀವು ಮಾತಾಡಿದ್ ಕೇಳಿಲ್ವೇ? ನಾನು ಬೇಜಾರಾಗೋ ಮಾತು ನೀವೇನಾಡಿದ್ರಿ? ಸರಿ, ಹೋಗಿ ಬನ್ನಿ. ಆಗಿನಿಂದ ಒಂದು ಮಾತು ಕೇಳಬೇಕು ಅಂದ್ಕೊಂಡಿದ್ದೆ. ನೀವು ಎಲ್ಲಿ ತಪ್ಪು ತಿಳಿತೀರೋ ಅಂತ ಹಿಂದೆ ಮುಂದೆ ನೋಡ್ತಾ ಇದ್ದೀನಿ. ನಮ್ಮನೆಯವರಿಗೆ ಇಷ್ಟೆಲ್ಲಾ ಬೇಕಾದವರು ಅಂದ ಮೇಲೆ ತಪ್ಪು ಒಪ್ಪು ಏನೈತಿ? ಅದೇನ್ ಹೇಳಿ. ತುಂಬಾ ಬೇಕಾಗಿರೋರು, ಹಂಗಾಗಿ ಹೇಳಲೇಬೇಕು. ಇರ್ಲಿ, ನೀವ್ ಹಾಕೊಂಡಿದ್ದೀರಲ್ಲ ಈ ಮಾಂಗಲ್ಯ ಸರ, ನೆಕ್ಲೆಸ್, ಉಂಗುರ, ಬಳೆ, ಇವೆಲ್ಲ ಚಿನ್ನದ ನಕಲಿದ? ಇದ್ಯಾಕೆ ಹಿಂಗ್ ಕೇಳಿದ್ರಿ ಸಾಹೇಬ್ರೆ? ಅಂತ ಗತಿ ನನಗೇನ್ ಬಂದೈತಿ, ಎಲ್ಲಾ ನೂರಕ್ ನೂರು ಒರಿಜಿನಲ್ ಬಂಗಾರ. ನಾನು ಹಂಗೆ ಅಂತಕೊಂಡೆ. ಅಣ್ಣಾರು ಬಂಗಾರದ ಒಡವೆ ಬಿಟ್ಟು ಮೂರ್ ಕಾಸಿನ ನಕಲಿ ಆಭರಣ ಹಾಕೊಳ್ಳೋಕೆ ಬಿಡ್ತಾರ ಅಂತ. ಈ ಒಡವೆನಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿ ಕಣ್ಣ ಕಾಣ್ತೀರ ತಾಯಿ, ಕೈ ಎತ್ತಿ ಮುಗಿಬೇಕು ಅನ್ಸುತ್ತೆ. ಆದ್ರೂ ಹಿಂಗೆಲ್ಲ ಒಡವೆ ಹಾಕೊಂಡು ಬರಬಾರದು, ಮನೆಯಲ್ಲಿ ಭದ್ರವಾಗಿಡಬೇಕು. ಏ, ನೀವ್ ಒಳ್ಳೇದ್ ಹೇಳಿದ್ರಿ, ನಮ್ಮನೆಗೂ ಹಿಂಗೆ ಹೇಳಿದ್ರು. ಅದಕ್ಕೆ ಕಣಪ್ಪ ನೀವಿಬ್ರು ಸ್ನೇಹಿತರಾಗಿರೋದು, ಮನೆಯಲ್ಲಿ ಇಡೋಕ್ಕ ಚಿನ್ನ ಇರೋದು, ಅದು ಅಲ್ದೆ ದೊಡ್ಡ ಮನೆಯವರು ನಮ್ಮ ಹತ್ರನೇ ಬಂಗಾರ ಇರೋದು ಅಂತ ಮೆರಿತಾ ಇದ್ರು. ಅವರು ನೋಡಕ್ಕಾದ್ರೂ ಹಾಕೊಂಡು ಓಡಾಡ್ಬೇಕಲ್ವಾ? ನೀವ್ ಹೇಳದೇನ ಸರಿ, ಆದ್ರೆ ಇದು ದೊಡ್ಡವರು, ಕಳ್ಳರು ಮುಂಚಾಗ್ತಾನೆ ಇರ್ತಾರೆ, ಸಿಕ್ಕಿದ್ರೆ ಸಾಕು ಕಿತ್ಕೊಂಡು ಹೋಗ್ತೀವಿ ಅಂತ. ನಮ್ಮನೇಲೂ ಎಲ್ರೂ ಇದನ್ನೇ ಹೇಳಿ ಕೇಳಿದ್ರು. ಆದ್ರೆ ನಾನೇನಂತ ದಡ್ಡಿ ಕಂಡಂಗ್ ಕಾಣ್ತೀನ ಸಾ, ಹುಷಾರಾಗಿ ಹೋಗ್ ಬರ್ತೀನಿ ಬಿಡಿ. ನಿಮ್ ಮುಖ ನೋಡಿದ್ರೆ ಸಾಕು, ನಿಮ್ ಬುದ್ಧಿವಂತಿಕೆ ತಿಳಿಯುತ್ತೆ. ಅದು ಅಲ್ದೆ ಆಗಿನಿಂದ ನೋಡ್ತಾನೆ ಇದ್ದೀನಲ್ಲ, ಇನ್ನೇನು ಇಲ್ಲ, ಮೊದ್ಲೇ ಕಳ್ಳರು, ಪಾಪ ಪುಣ್ಯ ಗೊತ್ತಿಲ್ದವ್ರು, ಏನಾದ್ರೂ ಹೆಚ್ಚು ಕಡಿಮೆ ಆದೋತು ಅಂತ ಅಷ್ಟೇ. ಏನೋ ನಮಗ್ ಬೇಕಾದವರು ಅಂತ ಹೇಳ್ದೆ, ಬೇರೆ ಯಾರಿಗಾದ್ರೂ ಈ ರೀತಿ ಹೇಳೋಕಾಗತ್ತಾ? ಹಂಗಂತೀರಾ? ನೀವು ಬೇರೆ ಬುದ್ಧಿವಂತರು ಅಂದ್ಮೇಲೆ ಇಂಥದ್ದೆಲ್ಲ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ನೀವೆಲ್ಲ ಹೇಳೋದು ಕೇಳ್ತಾ ಇದ್ರೆ ನನಗ್ಯಾಕೋ ಗಾಬರಿ ಆಗುತ್ತೆ. ಏನ್ ಮಾಡೋದೀಗ ಸಾಹೇಬ್ರೆ? ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಿ? ನನ್ನ ಹತ್ರ ಒಂದು ಉಪಾಯ ಇದೆ. ಒಡವೆನೆಲ್ಲ ಬಿಚ್ಚಿ ಒಂದು ಪೇಪರ್ಗೆ ಹಾಕಿ ಕಟ್ಟಿಬಿಡಿ, ಅದನ್ನ ಪ್ಲಾಸ್ಟಿಕ್ ಕವರ್ ನೊಳಗೆ ಹಾಕಿ ನಿಮ್ ಕೈ ಚೀಲದೊಳಗೆ ಇಟ್ಕೊಂಡ್ಬಿಡ್ರಿ, ಯಾರಿಗೂ ಗೊತ್ತಾಗಲ್ಲ. ಇದು ಒಳ್ಳೆ ಕೆಲ್ಸನೆ ಬಿಡಿ, ಆದ್ರೆ ನನ್ನ ಹತ್ರ ಪೇಪರ್ ಪ್ಲಾಸ್ಟಿಕ್ ಚೀಲ ಇಲ್ವಲ್ಲ, ಏನ್ ಮಾಡೋದೀಗ? ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ನಿಮ್ ಪುಣ್ಯ ನನ್ನ ಹತ್ರ ಇದೆ, ಹಣ್ಣು ತರಕಾರಿ ತರೋಕೆ ಅಂತ ಇಟ್ಕೊಂಡಿದ್ದೀನಿ, ಕೊಡ್ತೀನಿ ತಗೊಳ್ಳಿ. ಒಡವೆ ಬಿಚ್ಚಿ ಇದ್ರೊಳಗೆ ಹಾಕೊಂಡ್ ಬಿಡ್ರಿ. ಸದ್ಯ ದೇವ್ರ ಬಂದಂಗೆ ಬಂದು ಸಹಾಯ ಮಾಡಿದ್ರಿ ಕಣಸ, ಈಗೋ ನೋಡಿ ಬಿಚ್ಚ ಕೊಡ್ತೀನಿ. ಹಂಗಲ್ಲ, ಸ್ವಲ್ಪ ಸರಿಯಾಗಿ ಸುತ್ತಿಡಿ ಮೇಡಮ್. ನರೆ ಯಾವ್ದಕ್ಕೂ ಇನ್ನೂ ಸ್ವಲ್ಪ ಬಿಗಿಯಾಗಿ ಮಡಚಿ ತಗೊಳ್ಳಿ, ನೀವೇ ತಗೊಂಡು ಕಟ್ಕೊಡಿ. ತಗೊಂಡ್ ಬನ್ನಿ ಇಲ್ಲಿ. ಅಲ್ಲಿ ನೋಡಿ, ಅಲ್ಲಿ ಅವನ್ ಹೆಂಗ್ ನೋಡ್ತಾ ಇದ್ದಾನೆ, ಕಳ್ಳ ಅವನು. ಏನೋ ನಾನೊಬ್ಬ ಬುದ್ಧಿವಂತ ಇದೀನಿ ಅಂತ ಸರಿಯಾಯ್ತು, ನೋಡಿ ಎದ್ರಿಕೊಂಡ್ ಹೋಗಿ ಬಿಟ್ಟ. ತಗೊಳ್ಳಿ, ಮತ್ತೆ ಬಿಚ್ಚಕ್ಕೂ ಇರೋದು ಆ ತರ ಕಟ್ಟಿದೀನಿ. ತಗೊಂಡೋಗಿ ಮನೆಗ್ ಹೋಗೋವರೆಗೂ ಒಡವೆ ಸುದ್ದಿ ಮರ್ತು ಬಿಡ್ರಿ. ಮನೆಗ್ ಹೋಗೋವರೆಗೇನು ಹೋದ ಮೇಲೂ ಮರ್ತ್ ಬಿಡ್ತೀನಿ. ಇದೆಲ್ಲ ನೋಡಿದ್ರೆ ಇನ್ನು ಬಂಗಾರದ ಸುದ್ದಿನೇ ಬೇಡ. ಅದೇನೋ ಹೇಳ್ತಾರಲ್ಲ, ಥ್ಯಾಂಕ್ ಯು ಕಣ್ಸ, ನಾನು ಹೋಗ್ ಬರ್ತೀನಿ. ಒಟ್ನಲ್ಲಿ ಇಷ್ಟು ಕತೆ ಆಯ್ತು. ನೀನು ಕೂಡ ಹಂಗೆ ಮೆರೆತಿದ್ದೆ ಕಣವ, ಅದ್ಯಾರೋ ನನ್ ತುತ್ತೂರಿ ಅಂತ ತುತ್ತೂರಿನೇ ಇಲ್ಲ ಅಂತ ಊದಕ್ ಹೋಗಿ ನೀರಿಗ್ ಬಿಡಿಸಿದ್ರಂತೆ, ಹಂಗಾಯ್ತ್ ನೋಡು. ಎಲ್ಲಿ ಬಿಡ್ಜಿಯಮ್ಮ, ಮೊದ್ಲೇ ಗೌರಮ್ಮನ ಮನಸ್ಸಿಗೆ ತುಂಬಾ ಬೇಜಾರಾಗಿದೆ. ನೀನ್ ಬೇರೆ ಯಾಕೆ ಹಾಡ್ಕೊಳ್ತೀಯಾ? ನಿನಗೆ ಈ ರೀತಿ ಆಗಿದ್ರೆ ಏನ್ ಮಾಡ್ತಿದ್ದೆ ಹೇಳು? ಆಗಿದ್ರೆ ಅನ್ನೋದು ಏನ್ ಬಂತು? ಈ ಜಯಮ್ಮ ನನಗಿಂತ ದೊಡ್ಡ ಮಂಗ ಆಗಿರೋದು ನನಗೇನ್ ಗೊತ್ತಿಲ್ವಾ? ಏನು, ನಾನ್ ಯಾಕ ಮಂಗ ಆಗ್ಲಿ? ನಾನೇನು ಈ ತರ ಮಾಡ್ಕೊಂಡಿಲ್ಲಪ್ಪ. ಇಲ್ ಕೇಳ್ ಜಯಮ್ಮ, ನಮ್ ಬೆನ್ನು ನಮಗೆ ಕಾಣಲ್ವಂತೆ, ಕೆಮ್ ಬಂದ್ರೆ ತಡ್ಕೊಳ್ಳಕ್ಕೆ ಆಗುತ್ತಾ, ಬೊಚ್ಚಿಡೋಕಾಗುತ್ತಾ? ಎಲ್ರಿಗೂ ಗೊತ್ತಾಗ್ಲೇಬೇಕು. ಅಲ್ಲ, ಕಂಡೋರ್ ವಿಷಯನ ತೆರೆದ್ ಬಾಯ್ ಬಿಟ್ಕೊಂಡು ಕೇಳಿದ್ದೆ. ನಿನ್ ಕತೆ ಆದ್ರೆ ಮುಚ್ಚಿಡೋಕ್ ನೋಡ್ತೀಯ? ಈಗ ಈಗೇನು ನಾ ವಿಷಯ ನಾನೇ ಹೇಳೋ ನೀನೇ ಹೇಳ್ತೀಯೋ? ಅಯ್ಯೋ ಬಿಡವ, ಎಲ್ಲ ಗೊತ್ತಾದ್ಮೇಲೆ ಮುಚ್ಚಿಡೋಕ್ ಏನಿದೆ, ನಾನೇ ಹೇಳ್ತೀನಿ ಬಿಡು. ನಾಲ್ಕು ಜನಕ್ಕೆ ನಾನ್ ಮಾಡಿದ ತಪ್ಪು ತಿಳಿದು ಅವರಾದ್ರೂ ಬುದ್ಧಿ ಕಲೀಲಿ. ಈಗ ಎಲ್ಲರೂ ಗಮನ ಇಟ್ಟು ಸರಿಯಾಗಿ ಕೇಳ್ಕೊಳ್ಳಿ. ಇದು ವಿದ್ಯಾವಂತೆ ಬುದ್ಧಿವಂತೆ ಫಸ್ಟ್ ಕ್ಲಾಸ್ ಜೈಯಮ್ಮನ ಕತೆ ಈ ತರ ನಡೀತು. ಏನಮ್ಮ, ಒಳಗೆ ಯಾರಾದ್ರೂ ಇದ್ದೀರಾ? ಜೈಯಮ್ಮನ ಮನೆ ಇದೇನಾ? ಹೌದು, ಇದೇ ಜೈಯಮ್ಮನ ಮನೆ. ಎಲ್ಲಿ ಜೈಯಮ್ಮನ ಕರಿ ಮಗು? ನಾನೇ ಜೈಯಮ್ಮ. ನೀವು ಯಾರು ಅಂತ ಗೊತ್ತಾಗ್ಲಿಲ್ಲ, ಅದು ಬೇರೆ ನನ್ನನ್ನ ಮಗು ಅಂತ ಕರಿತಿದ್ದೀರಾ? ಜೀವನದ ಜಂಜಾಟದಲ್ಲಿ ಮುಳುಗಿ ಹೋದವರಿಗೆ ಯಾರ್ ಬಂದ್ರು, ಯಾಕ್ ಬಂದ್ರು, ಕಾರ್ಯ ಕಾರಣ ಸಂಬಂಧವೇನು ಅನ್ನೋದು ಅಷ್ಟು ಸುಲಭಕ್ಕೆ ತಿಳಿಯೋದಿಲ್ಲ. ನನಗೆ ನನ್ನಂತ ಪರಿತ್ಯಾಗಿಗಳಿಗೆ ಎಲ್ರೂ ಮಕ್ಕಳೇ ಅಲ್ವಾ? ಏನೋ, ನನಗೆ ನಿಮ್ ಮಾತಿನ ಅರ್ಥ ಆಗ್ಲಿಲ್ಲ. ಆಡೋ ಮಾತು ನೋಡೋ ನೋಟು ಎರಡು ಸ್ವಲ್ಪ ವಿಚಿತ್ರವಾಗಿದೆ. ಒಗಟಿನ ಮಾತು ಯಾಕೆ? ನೀವೇ ಅರ್ಥ ಆಗತರ ಬಿಡಿಸಿ ಹೇಳಿದ್ರೆ ಚೆನ್ನಾಗಿರ್ತಿತ್ತು. ಲೋಕದ ಕಣ್ಣಿಗೆ ನಾವು ವಿಚಿತ್ರವಾಗಿ ಕಾಣೋದು ಯಾಕೆ ಏನು ಅಂತ ಅರ್ಥ ಆಗುತ್ತೆ, ಚೆನ್ನಾಗಿ ಅರ್ಥ ಆಗುತ್ತೆ. ಅದಕ್ಕೆ ತಾನೇ ನಾನು ಇಲ್ಲಿಗೆ ಬಂದಿರೋದು. ಆದ್ರೂ ಬರೋಕೆ ನಾನು ಯಾರ ಮಗು? ಎಲ್ಲ ಅವರಿಚ್ಛೆ. ಅವರು ಅಂದ್ರೆ? ನಿನ್ನ ಅಜ್ಞಾನಕ್ಕೆ ನಾನು ಎಣ್ಣೆ ಹೇಳಲಿ? ಎಣ್ಣೆ ಬಂದಾಗ ಕಣ್ಣು ಮುಚ್ಚಿಕೊಂಡ್ರು ಅಂತ ಅಷ್ಟಲ್ದೆ ಹೇಳ್ತಾರಾ? ನಾನೇ ಅಕ್ಕಜ್ಞಾನಿ ಆಗ್ಲಿ, ಓದು ವಿದ್ಯೆ ಎಲ್ಲ ಗೊತ್ತು. ಆ ಕಾಲದಲ್ಲಿ ಸ್ಕೂಲ್ನಲ್ಲಿ ನಾನೇ ಫಸ್ಟ್ ಕ್ಲಾಸು. ಓದು ಒಕ್ಕಾಲು, ಬುದ್ಧಿ ಮುಕ್ಕಾಲು ಅಂತ ಕೇಳಿಲ್ವೇ? ನಮ್ಮ ಮಾರ್ಗದರ್ಶಕರು ಮೋಸಮ್ಮನವರು ಇಂಥದ್ದನ್ನೆಲ್ಲ ನಮಗೆ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಮೋಸಮ್ಮನವರ ಅನ್ವಾಯಿಗಳ ತಾವು? ತಮ್ಮ ಹೆಸರೇನು ಅಂತ ತಿಳಿಲೇ ಇಲ್ಲ. ನಮ್ಮ ಹೆಸರು ಏನು ಅಂತ ಹೇಳಿ, ಹೆಸರಿನಲ್ಲಿ ಏನಿದೆ ಅಂತ ಶೇಕ್ಸ್ಪಿಯರ್ ಮಹಾಶ್ರಯರೇ ಹೇಳಿದ್ದಾರೆ ಅಲ್ವಾ? ಏನೋ, ಈ ಶೇಕ್ಸ್ಪಿಯರ್ ಮಾರಾಯ ಯಾರು ಅಂತ ಗೊತ್ತಾಗ್ಲಿಲ್ಲ. ನೀನು ಏನ್ ಓದಿದೀಯೋ, ಏನ್ ಕಲ್ತಿಯೋ, ಏನ್ ಕಲ್ಸಿದಿರೋ ಅದೆಲ್ಲ ಇರ್ಲಿ, ನಿನ್ನ ಸಮಾಧಾನಕ್ಕೆ ಹೇಳ್ತಾ ಇದ್ದೀನಿ. ಈ ದೇಹದ ಹೆಸರನ್ನು ಲೂಟಮ್ಮನವರು ಅಂತ ಕರೀತಾರೆ. ಅಯ್ಯೋ, ನನ್ ಬುದ್ಧಿಗಿಷ್ಟು? ಈ ನನ್ನ ನನ್ನ ಸ್ನೇಹಿತೆ ಪ್ಯಕರಮ್ಮ ತಮ್ ಬಗ್ಗೆ ಎಷ್ಟೊಂದು ಹೇಳಿದ್ದಾಳೆ. ಕಣ್ಮುಂದೆ ದೊಡ್ಡ ನಿಧಿನೇ ಬಂದು ನಿಂತಿದೆ. ಅಂತದ್ರಲ್ಲಿ ಹುಡುಕ್ತಾ ಇದ್ದ ಬಳ್ಳಿ ಕಾಲಿಗೆ ಸಿಕ್ಕಿದ್ರು ತಮ್ಮನ್ನೇ ಯಾರು ಅಂತ ಕೇಳ್ತಿದ್ದೀನಲ್ಲ, ನಾನೆಂತ ದಡ್ಡಿ. ತಪ್ಪಾಯ್ತು ತಾಯಿ, ಕ್ಷಮಿಸಿಬಿಡಿ. ಇರ್ಲಿ ಬಿಡು, ಸಾಮಾನ್ಯರ ಕಣ್ಣಿಗೆ ಇದೆಲ್ಲ ಅಷ್ಟು ಸುಲಭವಾಗಿ ಅರ್ಥ ಆಗಿದ್ರೆ ಪ್ರಪಂಚ ಯಾಕೆ ಇನ್ನು ಈ ರೀತಿ ಇರ್ತಾ ಇತ್ತು? ನಮ್ಮಂತವರಿಗೆ ಉದ್ಯೋಗ ಅಂತ ಏನಿರ್ತಿತ್ತು? ಪ್ಯಕರಮ್ಮ, ದಡ್ಡಪ್ಪ ಎಲ್ರೂ ನಿಮ್ ಮಹಿಮೆ ಬಗ್ಗೆ ಆಡಿ ಹೊಗಳ್ತಾ ಇದ್ರು, ಕೇಳೋಕೆ ಎರಡು ಕಿವಿ ಸಾಲ್ದು. ಅಂತವ್ರ ತಾನೇ ಹೊಗಳ್ಬೇಕು, ಏನೋ ಒಂದು ಗೌರವ ಅಭಿಮಾನದಿಂದ ಏನೇನೋ ಹೇಳ್ತಾರೆ. ಆದ್ರೆ ನಿಜ ಹೇಳ್ಬೇಕು ಅಂದ್ರೆ ಯಾರ ಹೊಗಳಿಕೆಯಿಂದ ನಮಗೆ ಏನಾಗ್ಬೇಕು? ನಾವು ಅದನ್ನೆಲ್ಲ ಮೀರಿದವರು ಅಲ್ವಾ? ಮತ್ತೆ ನೀವೇನು ನಮ್ಮಂಗೆ ಸಾಮಾನ್ಯರೇನು? ತಾವು ದೊಡ್ಡವರು ತಾಯಿ, ದೊಡ್ಡವರು. ಆ ರೀತಿ ಏನು ಇಲ್ಲ. ಏನೋ, ನಿಮ್ಮಂತವರು ನಮ್ಮಂತವರನ್ನ ನಂಬಿದಷ್ಟು ನಾವು ದೊಡ್ಡವರಾಗ್ತೀವಿ. ಸತ್ಯ ಅಂದ್ರೆ ಅದೇ ತಾನೇ ನಮ್ಮ ಬಂಡವಾಳ. ಏನಂದ್ರಿ ತಾಯಿ? ಹೋಗ್ಲಿ ಬಿಡಿ, ತಮ್ಮಂತವರ ನುಡಿಗಳು ತಮಗೆ ತಿಳಿಯೋದು ಕಷ್ಟ ಕಷ್ಟ. ಏನೋ, ನಿಮ್ಮನ್ನ ನಂಬಿದ್ದೀನಿ. ಹಾಲಲ್ಲಾದ್ರೂ ಹಾಕಿ, ನೀರಲ್ಲಾದ್ರೂ ಹಾಕಿ, ನಂಬೇಕು, ನಂಬಲೇಬೇಕು. ನಂಬಿದ್ರೆ ತಾನೇ ಜೀವನ ಸಾಗೋದು. ನಂಬಿ ಕೆಟ್ಟವರಿಲ್ಲ ಅಂತ ತಿಳಿದವರು ಹೇಳಿಲ್ವೇ, ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ, ಹೈದರಾಬಾದ್ನಿಂದ ಮಂಗಳೂರು ತನಕ ನನ್ನನ್ನು ನಂಬಿ ಎಷ್ಟೋ ಜನ ಹೇಗಿದ್ದವರು, ಹೇಗಾಗಿದ್ದಾರೆ ಗೊತ್ತಾ? ನಿನಗೆ ಈಗ ಗೊತ್ತಾಗಲ್ಲ, ನಾಳೆ ಬೆಳಿಗ್ಗೆ ಗೊತ್ತಾಗುತ್ತೆ ಮಗು. ಆಯ್ತು, ಇಷ್ಟು ದಿವಸನೇ ಕಾಯದಿದ್ದು ಇನ್ನೊಂದ್ ದಿವಸಕ್ಕೆ ಏನಾಗುತ್ತೆ? ಸತ್ಯ, ನನ್ ಪುಣ್ಯ. ತಮ್ಮ ಭಾಗಕ್ಕೆ ದೇವರು ಬಂದಂಗ್ ಬಂದಿದ್ದೀರಾ. ನನ್ನನ್ನು ಆಶೀರ್ವಾದ ಮಾಡಿ ಉದ್ಧಾರ ಮಾಡ್ಬೇಕು ತಾಯಿ, ಉದ್ಧಾರ ಮಾಡ್ಬೇಕು. ಯಾರಿಂದ ಯಾರು ಉದ್ಧಾರ ಹಾಕ್ತಾರೆ ಅಂತ ಸ್ವಲ್ಪ ಹೊತ್ತಿನಲ್ಲೇ ನಿನಗೆ ಗೊತ್ತಾಗುತ್ತಲ್ಲ. ನಾವು ಇರೋದೇ ಅದಕ್ಕಲ್ವಾ? ಮತ್ತೊಬ್ಬರ ಕನಸೇ ನಮ್ಮ ಬದುಕು ಮಗು. ಯಾವ ಕಡೆಯವರು ಅಂತ ಗೊತ್ತಾಗ್ಲಿಲ್ಲ. ನಮ್ಮಂತವರಿಗೆ ಊರ ಕೇರ್ಯ ಯಾವುದು ಅಂತೀನಿ? ನಿಜ ನಿಜ. ಜಾತಿ ಧರ್ಮ ಯಾವುದು? ಸತ್ಯ ಸತ್ಯ. ಭಾಷೆ ವೇಷ ಯಾವುದು ಅಲ್ವಾ? ಮತ್ತೆ ಕುಲ ಗೋತ್ರ ಯಾವುದು? ನಮ್ಮಂತವರಿಗೆ ಯಾವುದು ಇಲ್ಲ. ಏನ್ ಮಾಡ್ತೀರಾ? ನಮ್ಮಂತ ಸಾಮಾನ್ಯರಿಗೆ ಇದೆಲ್ಲ ತುಂಬಿ ತುಳುಕ್ತಾ ಇದೆ. ಅದನ್ನೆಲ್ಲ ಖಾಲಿ ಮಾಡೋಕೆ ತಾನೇ ನಾವು ಹುಟ್ಟಿ ಬಂದಿರೋದು. ನಿನ್ನ ಆಸೆ ನೆರವೇರುತ್ತೆ ಮಗು. ಆಸೆಯೇ ದುಃಖಕ್ಕೆ ಕಾರಣ ಅಂತ ದೊಡ್ಡವರು ಹೇಳಿದ್ದಾರೆ. ಆದರೆ ನಿನ್ನಂತವರ ಆಸೆ ಪೂರೈಸೋದು ಕೂಡ ನನ್ನ ಒಂದು ಆಸೆ ತಾನೇ. ಒಬ್ಬೊಬ್ಬರ ಆಸೆ ಒಂದೊಂದು ತರಹ ಇರಲಿ, ಚಿಂತೆ ಮಾಡಬೇಡ ಮಗು. ನಾನೊಬ್ಳು ಸಾಮಾನ್ಯಳು, ದುಡ್ಡು ಬಂಗಾರ ಸೈಟು ಅದು ಇದು ಅಂತ ಆಸೆ ಜಾಸ್ತಿ. ತಮ್ಮ ಆಶೀರ್ವಾದ ಆದ್ರೆ ಸಾಕು, ಒಂದಕ್ಕೆ ಹತ್ತಾಗುತ್ತೆ ಅಂತಾರೆ. ಅದಕ್ಕಾಗಿ ಎಷ್ಟು ದಿವಸದಿಂದ ಕಾಯ್ತಾ ಇದ್ದೆ, ಇವತ್ತು ಸಮಯ ಕೂಡಿ ಬಂತು ನೋಡಿ. ಪ್ರಪಂಚದ ತುಂಬಾ ನಿನ್ನಂತವರು ತುಂಬಿದ್ದಾರೆ, ಎಲ್ಲರ ಆಸೆಯನ್ನು ಪೂರೈಸಬೇಕಲ್ಲ, ಅದಕ್ಕೆ ಬೇರೆ ಬೇರೆ ಸಮಯ, ಬೇರೆ ಬೇರೆ ಲೆಕ್ಕಾಚಾರ ಎಲ್ಲ ಬೇಕಾಗುತ್ತದೆ. ನಿನ್ನ ಸಮಯ ಈಗ ಕೂಡಿ ಬಂದಿದೆ, ಅದಿರ್ಲಿ. ನಾನು ಹೇಳಿದ್ದು ಎಲ್ಲ ಸಿದ್ಧವಾಗಿದೆ ತಾನೇ? ಎಲ್ಲ ನೀವು ಹೇಳ್ದಂಗೆ ಮಾಡ್ತೀನಿ ತಾಯಿ, ಇನ್ನು ಏನಾದ್ರೂ ಇದ್ರೆ ತಿಳಿಸಿ, ಅದನ್ನು ಸಿದ್ಧ ಮಾಡ್ತೀನಿ. ಎಲ್ಲದಕ್ಕೂ ಇಲ್ಲಿ ಯಾವುದೇ ಕೊರತೆ ಇಲ್ಲ. ಮುಖ್ಯವಾಗಿ ಮನೆಯಲ್ಲಿ ನಮ್ಮಿಬ್ಬರನ್ನು ಬಿಟ್ರೆ ಬೇರೆ ಯಾರು ಇರಬಾರದು, ಗೊತ್ತಲ್ಲ? ಎಲ್ಲಾದ್ರೂ ಉಂಟೆ ನಿಮ್ಮ ನಿಯಮ ಎಲ್ಲ ಮೊದಲೇ ಗೊತ್ತಲ್ಲ? ಮನೆಯವ್ರನ್ನೆಲ್ಲ ಏನೇನೋ ಕಾರಣ ಹೇಳಿ ಊರಿಂದನೇ ದೂರ ಕಳಿಸಿದ್ದೀನಿ, ಒಂದು ನರಪಿಳ್ಳೆ ಇಲ್ಲ. ನಮ್ ನಾಯಿ ಮಾತ್ರ ಹೊರಗಿತ್ತು. ಅದು ಇರ್ಲಿ ಬಿಡಿ, ಅದಕ್ಕೆ ಒಂದು ವ್ಯವಸ್ಥೆ ಮಾಡ್ತೇನೆ. ಪಕ್ಕದ ಮನೆಯವರು, ಪರಿಚಯದವರು, ಸ್ನೇಹಿತರು ಅಂತ ಯಾರಿಗೂ ಹೇಳಿಲ್ಲ ತಾನೇ? ಎಲ್ಲಾದ್ರೂ ಉಂಟಾ? ನನ್ ಪುಣ್ಯ ಎಲ್ಲ ಅವರಿಗೆ ಹೋದ್ರೆ ಆಮೇಲೆ ನಾನೇನ್ ಮಾಡ್ಲಿ? ಏನು ಸಿಗುತ್ತೋ ಎಲ್ಲ ನನಗೆ ಸಿಗ್ಲಿ, ನನಗೆ ಇರ್ಲಿ. ಈ ಬುದ್ಧಿವಂತಿಗೇನೆ ನಮ್ಮಂತವರನ್ನ ಇಲ್ಲಿಯವರೆಗೂ ಕಾಪಾಡಿಕೊಂಡು ಬಂದಿದ್ದೆ. ಇವತ್ತಿನಿಂದ ನಿನಗೆ ಒಳ್ಳೆಯ ದಿನಗಳು ಪ್ರಾರಂಭ ಆಯ್ತು ಅಂದುಕೋ. ಅಷ್ಟಾದ್ರೆ ಸಾಕು ತಾಯಿ. ಪಕ್ಕದ ಮನೆ ಪೆಂಗಮ್ಮ, ಎದುರಿನ ಮನೆ ಯಂಗಮ್ಮ, ಆ ಕಡೆ ಮನೆ ಅಂಗಮ್ಮ, ಈ ಕಡೆ ಮನೆ ಇಂಗಮ್ಮ, ಎಲ್ಲ ಕೂಡ ನಾಳೆಯಿಂದ ನನ್ ಸಂಪತ್ ನೋಡಿ ಹೊಟ್ಟೆ ಉರಿದು ಹೋಗ್ಲಿ. ಅದನ್ನೆಲ್ಲ ನಮಗೆ ಹೇಳ್ಕೊಡ್ಬೇಕೆ? ಬೆರಳು ತೋರಿಸಿ ಸಾಕು, ಮುಂದಿನದ್ದು ನನಗೆ ಬಿಡಿ. ಅದು ಸರಿ, ಎಲ್ಲ ಹಣ, ಒಡವೆ, ವಸ್ತ್ರ ತಂದು ಇಲ್ಲಿ ಇಟ್ಟಿದ್ದೀಯ ತಾನೆ ಜಯಮ್ಮ? ಎಲ್ಲ ಇಟ್ಟಿದ್ದೀನಿ ತಾಯಿ, ಎಲ್ಲ ಇಟ್ಟಿದ್ದೀನಿ. ಇಲ್ಲ, ಸುಳ್ಳು ಹೇಳ್ತಾ ಇದ್ದೀಯ ಮಗು, ಸುಳ್ಳು ಹೇಳ್ತಾ ಇದ್ದೀಯ. ನನ್ನ ಒಳಗಣ್ಣಿಗೆ ಎಲ್ಲಾ ಕಾಣ್ತಾ ಇದೆ, ಇನ್ನು ಏನೋ ಬಚ್ಚಿಟ್ಟಿದ್ದೀಯ. ಇದರಿಂದ ನನಗೇನೋ ತೊಂದರೆ ಇಲ್ಲ, ನಿನಗೆ ನಷ್ಟ. ಆಸೆ ದೊಡ್ಡದು ಅಂದಾಗ ನೀನ್ ಇಡೋ ದೊಡ್ಡ ಒಡವೆ ಕೂಡ ದೊಡ್ಡದಾಗೇ ಇರಬೇಕು. ಒಂದಕ್ಕೆ ಹತ್ತು, ಹತ್ತಕ್ಕೆ ನೂರು ಆಗುತ್ತೆ, ಹೆದರಬೇಡ. ಅದೆಲ್ಲ ತುಂಬಾ ಹಳೆ ಕಾಲದ ಬಂಗಾರ, ಚಿನ್ನ, ಬೆಳ್ಳಿ ನಾಣ್ಯಗಳು. ಆ ದುಡ್ಡು ನೆನ್ನೆ ತಾನೇ ಯಾವುದೋ ಆಸ್ತಿ ಖರೀದಿ ಮಾಡೋಕೆ ಅಂತ ನಮ್ಮ ಯಜಮಾನ್ರು ಬ್ಯಾಂಕ್ ನಿಂದ ತಂದುದ್ದು ತಾಯಿ. ಅದೇನು ಬೇಡ ಅಂತ ತರ್ಲಿಲ್ಲ ಅಷ್ಟೇ. ಈಗ ನೋಡು, ಅದನ್ನು ತಂದಿದ್ದೀನಿ. ಒಳ್ಳೆಯದು, ನಂಬಿದ್ರೆ ಈ ತರ ನಂಬಬೇಕು. ಇನ್ಮೇಲೆ ನೀನು ಮತ್ತೊಬ್ಬರನ್ನ ನಂಬೋ ಅಗತ್ಯವೇ ಬರಲ್ಲ ಬಿಡು. ನಂಬೋಕೆ ಇನ್ನೇನು ಉಳ್ದಿರುತ್ತೆ ಅನ್ನೋದು ಬೇರೆ ಮಾತು. ಆದ್ರೂ ಇಷ್ಟೇ ಅಲ್ಲ, ಆಸ್ತಿ, ಚಿನ್ನ, ಬೆಳ್ಳಿ ಇದೆ, ಮತ್ತು ಎಷ್ಟೊಂದು ಆಸೆ ನಿನಗೆ ಜಯಮ್ಮ. ನಮ್ಮಂತವರಿಗೆ ಇಂಥ ಆಸೆ ಇರ್ಲೇಬೇಕಲ್ಲ, ನಮಗಲ್ದೆ ನಿಮ್ಗಿರೋಕ್ ಸಾಧ್ಯನ ಹೇಳಿ ತಾಯಿ? ಅದೇ ತಾನೇ ನಮಗೂ ನಿಮಗೂ ಇರೋ ವ್ಯತ್ಯಾಸ. ಇರಲಿ, ಮನದ ಮಂದಾಣದಾಸೆಯೇ ಮಾಯೆ ಅಂತ ಕೇಳಿಲ್ವೇ? ಇಷ್ಟಿದ್ರೆ ಅಷ್ಟು ಬೇಕು, ಅಷ್ಟು ಸಿಕ್ಕಿದ್ರೆ ಇನ್ನಷ್ಟು ಬೇಕು, ಇನ್ನಷ್ಟು ಸಿಕ್ಕಿದ್ರೆ ಮತ್ತಷ್ಟು ಬೇಕು ಅನ್ನೋದು ನಿಮ್ಮಂತವರ ಮುಂದಾಲೋಚನೆ. ಅದನ್ನ ಎಷ್ಟೆಷ್ಟು ಜಾಸ್ತಿ ಮಾಡ್ಕೊಳ್ಬೇಕು ಅನ್ನೋದು ನಮ್ಮಂತವರ ದುರಾಲೋಚನೆ. ಸರಿ, ಈಗ ಮನೆಯ ಬಾಗಿಲು, ಚಿಲಕ ಎಲ್ಲ ಬಿಗಿಯಾಗಿ ಹಾಕಿಕೊಂಡು ಬನ್ನಿ. ಆಯ್ತು ತಾಯಿ, ಎಲ್ಲ ಬಿಗಿ ಮಾಡಿ ಬಂದಿದ್ದೀನಿ, ಯಾರಿಗೆ ಏನು ಕಾಣಲ್ಲ. ಒಂದ್ ಇರುವೆ ಕೂಡ ನುಸಿಯಕ್ಕೆ ಜಾಗ ಇಲ್ಲ. ಇನ್ನು ನಿಮ್ ಕೆಲ್ಸ ಶುರು ಮಾಡಬಹುದು. ಎಂತಹ ಪುಣ್ಯಾತೀತಿ ನೀನು! ನಿಮ್ಮಂತವರಿಂದ ನಮ್ಮ ಕೆಲ್ಸ ಎಷ್ಟು ಸುಲಭವಾಗುತ್ತೆ. ಈಗ ನಾನ್ ಕೊಡೋ ಈ ಪುಡಿ ಸೇವನೆ ಮಾಡಿ ಕಣ್ಣು ಮುಚ್ಚಿಕೋ. ಯಾವ ಕಾರಣಕ್ಕೂ ನಾನು ಹೇಳೋವರೆಗೂ ಕಣ್ಣು ಬಿಡಬೇಡ. ಕಣ್ಣು ಬಿಡೋಕೆ ಆಗೋದೂ ಇಲ್ಲ ಅನ್ನು. ನೀವ್ ಹೇಳ್ದಂಗೆ ಆಗ್ಲಿ. ಆ ಪುಡಿ ಸ್ವಲ್ಪ ಹೆಚ್ಚಾಗಿ ಕುಡಿ ತಾಯಿ, ತಿಂದು ಧನ್ಯವಾಗ್ತೀನಿ. ಆಹಾ, ಎಷ್ಟು ಚೆನ್ನಾಗೈತೆ ಈ ಪುಡಿ ನೋಡಿ. ಆಗ್ಲೇ ದುಡ್ಡು, ಬಂಗಾರ ಎಲ್ಲ ಜಾಸ್ತಿ ಆಗ್ತಾ ಇದೆ. ಆಗ್ಲಿ, ಇನ್ನೂ ಹೆಚ್ಚಾಗ್ಲಿ, ಮತ್ತು ಹೆಚ್ಚಾಗ್ಲಿ. ಆಗ್ಲಿ ಆಗ್ಲಿ. ಸರಿ, ಇದೆಲ್ಲ ಆದ್ಮೇಲೆ ಎಲ್ಲ ಹೆಚ್ಚಾಯ್ತು. ಎಷ್ಟು ಹೆಚ್ಚಾಯ್ತು? ದುಡ್ಡು ಒಡವೆ ಹೆಚ್ಚಾಗೋದಿರ್ಲಿ, ಈ ಜಯಮ್ಮನಿಗೆ ಜ್ಞಾನ ಬಂದು ಎಚ್ಚರಾಗೋಕೆ ಎರಡು ದಿನದಕ್ಕಿಂತ ಹೆಚ್ಚಾಯ್ತು. ಸಂಪತ್ತು ಹೆಚ್ಚಾಗೋದಿರ್ಲಿ, ಸದ್ಯ ನನ್ ಜೀವ ಉಳಿದುದ್ದೇ ಹೆಚ್ಚಾಯ್ತು. ಹಾ, ನಿನ್ ತಾಯಿ ಎಲ್ಲೋದ್ರು? ತಾಯಿ ಎಲ್ಲೋದ್ರು ಏನೋ, ಇವ್ರ ಮನೆ ನಾಯಿ ಮಾತ್ರ ತಾನೂ ಕೂಡ ಪ್ರಜ್ಞೆ ತಪ್ಪಿತ್ತು. ಮನೆಯವರು ಬರೋ ಹೊತ್ತಿಗೆ ನನ್ ಮನೆಯೆಲ್ಲ ಗುಡಿಸಿ ಗುಂಡಾಂತರ ಮಾಡಿದ್ಲು ಆ ಪಾಪಿ. ಅವಳು ಯಾಕೆ ಪಾಪಿ ಆಗ್ತಾಳೆ? ಎಷ್ಟೊಂದು ಸಂಪತ್ತು, ಮನೆ ತುಂಬಾ ಬಿದ್ದಿದ್ರು ದುರಾಸೆ ಪಟ್ಟು ಆ ಬದುಕು ಮಾಡಿಕೊಂಡೆಲ್ಲ ನೀನು ಕಣಮ್ಮ ಪಾಪಿ. ಅತಿ ಆಸೆ ಗತಿಗೇಡು ಅಂತ ಅಷ್ಟಲ್ದೇ ಹೇಳಿದಾರ? ಆಸ್ಕೆ ಇದ್ದಷ್ಟು ಕಾಲ್ ಚಾಚು ಅಂತಾರೆ. ನನಗೆ ಕಾಲ್ ಚಾಚಕ್ ಬೇಕಾದಷ್ಟು ಜಾಗ ಇದ್ರು ಕೂಡ ಇನ್ನು ಹೆಚ್ಚೆಚ್ಚು ಕಾಲ್ ಚಾಚೋಕೆ ಹೋಗಿ ಆಸ್ಕೆ ಇರ್ಲಿ, ಗೋಣಿಚೀಲನು ಕಳ್ಕೊಂಡೆ ಅಂತೀನಿ. ಮಾಡಿದ್ದುಣ್ಣೋ ಮಹಾರಾಯ, ಸಾವಿರ ಇದ್ರೆ ಲಕ್ಷ, ಲಕ್ಷ ಇದ್ರೆ ಕೋಟಿ, ಕೋಟಿ ಇದ್ರೆ ಶತಕೋಟಿ. ಮಾಡೋ ಆಸೆ ಆಸೆ ಇರ್ಬೇಕು, ಅತಿ ಆಸೆ ಖಂಡಿತ ಒಳ್ಳೇದಲ್ಲ. ಈಗ ನೀರಲ್ ಮುಳುಗಿದವರಿಗೆ ಚಳಿ ಏನು ಮಳೆ ಏನು ಹೇಗಿದ್ರು ಊರಿಗೆಲ್ಲ ಗೊತ್ತಾಗಿದೆ. ಮುಂದೇನ್ ಮಾಡ್ಬೇಕು ಅಂತ ಯೋಚನೆ ಮಾಡೋಣ. ಇನ್ನೇನ್ ಮಾಡಕ್ಕಾಗುತ್ತೆ? ಆ ಕಳ್ಳರು ನಿಜವಾಗ್ಲೂ ನಮ್ ಕೈಗೆ ಸಿಗ್ತಾರ? ಹಂಗಂತ ಸುಮ್ನಿದ್ರೆ ಇಂತ ಮೋಸಗಳು ಇನ್ನು ಹೆಚ್ಚಾಗುತ್ತೆ. ನಮಗೆ ಆಗಿದ್ದು ಬೇರೆಯವರಿಗೆ ಆಗ್ಬಾರ್ದು. ಮೊದಲು ಈ ವಿಷಯನ ಪೊಲೀಸ್ನವರಿಗೆ ತಿಳಿಸೋಣ. ಪೊಲೀಸ್ನವರಿಗ ಬೇಡ ತಾಯಿ ಬೇಡ, ಅವ್ರ ಬಟ್ಟೆ ನೋಡಿದ್ರೆ ಜೀವ ಬಾಯಿ ಬಂದಂಗಾಗುತ್ತೆ. ಹೌದು, ಅದು ಕೂಡ ನಿಜ ಕಣವ. ಆ ಟೋಪಿ ಲಾಟಿ ಬೂಟ್ಸು ನೋಡಿದ್ರೆ ಯಾಕೋ ಇದೆಲ್ಲ ಬೇಡ ಅನ್ಸುತ್ತೆ. ಅದು ಅಲ್ದೆ ನಮ್ಮನ್ನೇ ಬೈತ್ ಕಳ್ಸಿದ್ರೆ ಏನ್ ಮಾಡೋದು? ಪೊಲೀಸ್ನವರ ಅಂದ್ರೆ ಅಷ್ಟು ಭಯ ಯಾಕೆ? ಅವರು ಕೂಡ ನಮ್ಮ ನಿಮ್ಮಂಗೆ ಮನುಷ್ಯರೇ ತಾನೆ. ಮೇಲಾಗಿ ಪೊಲೀಸ್ ಸ್ಟೇಷನ್, ಪೊಲೀಸ್ ವ್ಯವಸ್ಥೆ ಇದೆಲ್ಲ ಮೊದಲಿನ ಕಾಲದ ತರ ಇಲ್ಲ ಕಣವ. ಏನಪ್ಪ ಸಿನಿಮಾದಲ್ಲಿ ನೋಡ್ತೀನಲ್ಲ, ಹೆದರಿಕೆ ಆಗುತ್ತೆ. ಏನೋ ಮಾಡಕ್ ಹೋಗಿ ಇನ್ನೇನೋ ಆತು, ಏನೋ ಗೊತ್ತಿಲ್ದಾರಂಗೆ ಸುಮ್ನೆ ಇದ್ದು ಬಿಟ್ರೆ ಆಯ್ತಪ್ಪ. ಊರ್ಗೆಲ್ಲ ಗೊತ್ತಾಗಿದೆ. ಈಗ ನೀವು ಪೊಲೀಸ್ನವ್ರ ಹತ್ರ ಹೋಗದೇ ಇದ್ರು ಅವರು ನಿಮ್ಮನ್ನ ಹುಡುಕಿಕೊಂಡು ಬಂದೇ ಬರ್ತಾರೆ. ಏ ಸುಮ್ನೆ ಇರು ಗಂಗಮ್ಮ, ಅವ್ರು ಬರ್ತಾರೋ ಇಲ್ವೋ ಕಾಣಿ, ನೀನೆ ಹೋಗಿ ಅವ್ರನ್ನ ಕರ್ಕೊಂಡ್ ಬರಂಗ್ ಕಾಣ್ತೀಯ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಎಲ್ಲರ ಹೆಸರನ್ನು ಬರೆದಿಟ್ಟು ಏನಾದ್ರೂ ಮಾಡ್ಕೊಂಡ್ಬಿಡ್ತೀನಿ. ನಿನಗೆ ಬರೆಯಕ್ಕೂ ಬರುತ್ತೆ, ಬರೀತೀಯ. ಗೌರಮ್ಮನ ಗತಿ ಏನು? ನಾನು ಹೇಳೋದು ನಿಮ್ಮ ಒಳ್ಳೆಯದಕ್ಕೆ. ನಡೀರಿ, ಮೊದಲು ಪೊಲೀಸ್ನವರ ಬಳಿ ಹೋಗೋಣ. ನಾನ್ ಮಾತಾಡ್ತೀನಿ ಆಯ್ತಾ? ನಡಿರವ ನಿಮ್ಮ ದಮ್ಮಯ್ಯ, ನಡೀರಿ ಹೋಗೋಣ. ಆಯ್ತು ಬಿಡಿ, ನಮ್ ತಪ್ಪಿಗೆ ನೀವ್ಯಾಕೆ ದಮ್ಮಯ್ಯ ಗುಡ್ಡಯ್ಯ ಹಾಕ್ಬೇಕು? ನಡಿವೋ ಜಯಮ್ಮ, ಹೋಗೋಣ, ಹೋಗ್ ಬರೋಣ. ಆಯ್ತು ನಡೀರಿ, ನಮ್ ಒಳ್ಳೇದಕ್ಕೆ ಅಂದ್ರೆ ಹೋಗೋದ್ರಲ್ಲಿ ಏನ್ ತಪ್ಪು? ಅದಕ್ಕೆ ಒಂದು ಮಾತು ಗಂಗಮ್ಮ, ಎಲ್ಲ ನೀನೇ ಮಾತಾಡ್ಬೇಕು, ನೀನೇ ನೋಡ್ಕೋಬೇಕು ನೋಡವ. ಆಯ್ತು ಮಾರೈತಿ, ಆಯ್ತು. ಆ ನಿನ್ ತಾಯಿ ಬಂದಾಗ ಮಾತ್ರ ಎಲ್ಲಿ ನಿನ್ನ ಲಾಭ ಕಡಿಮೆ ಆಗುತ್ತೋ ಅಂತ ಒಬ್ರಿಗೂ ಹೇಳಲಿಲ್ಲ. ಬಿಡು, ಹೋಗ್ಲಿ. ನಮಸ್ಕಾರ, ಒಳಗೆ ಬರ್ಬೋದಾ ಸರ್? ಬನ್ನಿ ಬನ್ನಿ. ಯಾರ್ ನೀವು? ನಮ್ಮಿಂದ ಏನಾಗ್ಬೇಕಾಗಿತ್ತು? ನಮ್ದು ಮಂಕ್ರಳ್ಳಿ ಸರ್, ನಾನು ಗಂಗಮ್ಮ, ಇವರು ಗೌರಮ್ಮ, ಇವರು ಫಸ್ಟ್ ಕ್ಲಾಸ್ ಜಯಮ್ಮ ಅಂತ ಸರ್. ಒಳ್ಳೇದು, ಯಾಕೆ ನಿಂತಿದ್ದೀರ? ಕೂತ್ಕೊಳ್ಳಿ. ಆಯ್ತು ಸರ್, ಬನ್ರವ ಕೂತ್ಕೊಳ್ಳಿ. ಏ ಅವ್ರು ಕುತ್ಕೋ ಅಂದ್ರೆ ಕುತ್ಕೊಂಡ್ಬಿಡದ? ಪೊಲೀಸ್ನವ್ರ ಮುಂದೆ ಅದು ಹೆಣ್ಣೆಂಗುಸ್ರು ನಾವು, ಕುತ್ಕೊಂಡ್ರೆ ಉಳಿ ಉಂಟಾ? ಏ ನಡಿ ಗೌರಮ್ಮ, ನಮ್ಮಷ್ಟಕ್ ನಾವು ಮನೆಗ್ ಹೋಗೋಣ. ಇಲ್ದೆ ಇರೋ ದೊಡ್ಡಸ್ತ್ಗೆ ನಮ್ಗೆ ಯಾಕೆ? ಗಂಗಮ್ಮನಣೆ ಬರ, ಇದ್ದಂಗಾಗ್ಲಿ, ನಾನೇನು ಮಾಡಕ್ಕಾಗುತ್ತೆ. ಏ ಸ್ವಲ್ಪ ಸುಮ್ನೆ ಇರು ಜಯಮ್ಮ, ಯಾಕಂಗ್ ಬಾವಿಗ್ ಬಿದ್ದಳಂಗ್ ಆಡ್ತೀಯ? ಕೂತ್ಕೊಳ್ಳಿ ತಾಯಿ, ಯಾಕೆ ಹೆದರ್ಕೊಳ್ತೀರಿ? ನಾವು ಕೂಡ ನಿಮ್ ಅಣ್ಣ ತಮ್ಮ ಇದ್ದಂಗೆ ಅಂತ ತಿಳಿರಿ. ರವಿ ಎಲ್ರಿ, ಆ ಲೇಡಿ ಕಾನ್ಸ್ಟೇಬಲ್ ಶುಭ ಅವ್ರನ್ನ ಕರೀರಿ. ಬನ್ನಿ ಶುಭ, ಈಗ ಹೇಳಿ ನಿಮ್ ಸಮಸ್ಯೆ ಏನು ಅಂತ. ಮೊದ್ಲು ಗೌರಮ್ಮನ ಕತೆ ಹೇಳ್ತೀನಿ. ಇಲ್ಲ ಇಲ್ಲ, ಮೊದ್ಲು ಜಯಮ್ಮನ ಕತೆನೇ ಹೇಳು. ಇರ್ಲಿ ಬಿಡಿ, ಮೊದ್ಲು ನಿಮ್ ಸಮಸ್ಯೆನೆ ಹೇಳಿ. ಅದೇನು ನೀನೇ ಹೇಳು ಗಂಗಮ್ಮ. ನಿಮ್ ಸಮಸ್ಯೆ ನಿಮಗ್ ಚೆನ್ನಾಗ್ ಗೊತ್ತಿರುತ್ತೆ, ನೀವ್ ಹೇಳ್ಬೇಕು ತಾನೆ. ಹೇಳಿ, ಪರವಾಗಿಲ್ಲ, ಭಯ ಯಾಕೆ? ಅದೇ ಸ, ನಾನು ತಾಲೂಕೂರಿಗೆ ಹೋಗಿದ್ದೆ, ನನ್ನ ಒಡವೆನೆಲ್ಲ ಕಿತ್ಕೊಂಡ್ ಹೋಗ್ಬಿಟ್ರು. ಅಲ್ಲಿ ಯಾರು ಜನ ಇರ್ಲಿಲ್ವಾ? ಯಾಕಿರ್ಲಿಲ್ಲ, ಬೇಕಾದಷ್ಟು ಜನ ಓಡಾಡ್ತಾನೆ ಇದ್ರು. ಎಲ್ಲಿ ಗೇಟ್ ಕೊಟ್ಟು ಕಿತ್ಕೊಂಡು ಹೋದ್ರು? ಗಾಯ ಏನಾದ್ರು ಆಯ್ತಾ? ಗಾಯ ಯಾಕಾಗುತ್ತೆ, ಹಂಗೇನಿಲ್ಲ ಸ, ಅವ್ರೇನು ಏಟ್ ಕೊಡ್ಲಿಲ್ಲ. ಮತ್ತೆ ಜ್ಞಾನ ತಪ್ಪಿಸಿದ್ರಾ? ಏ ಪಾಪ, ಹಂಗೆಲ್ಲ ಏನು ಮಾಡ್ಲಿಲ್ಲ, ಅನ್ನೋ ತಿನ್ನೋ ಬಾಯಲ್ಲಿ ಅದೇನೋ ತಿನ್ನೋ ಮಾತಾಡಿದ್ರೆ ಯಾರಾದ್ರೂ ಮೆಚ್ತಾರ? ಮತ್ತೆ ಯಾವ ರೀತಿನಲ್ಲಿ ನಿಮ್ ಒಡವೆನೆಲ್ಲ ಕಿತ್ಕೊಂಡ್ರು? ಅವ್ರೆಲ್ಲಿ ಕಿತ್ಕೊಂಡ್ರು, ನಾನೇ ಬಿಚ್ಚಿಕೊಟ್ಟೆ ಸ. ನೀವ್ಯಾಕೆ ಬಿಚ್ಚಿಕೊಟ್ರಿ? ಅವರೇ ಹೇಳಿದ್ರು ಬಿಚ್ಚಿಡಿ ಅಂತ, ಅದಕ್ಕೆ ಬಿಚ್ಚಿಟ್ಟೆ. ಆಮೇಲೆ ಏನಾಯ್ತು? ಅವರೇ ಒಂದ್ ಪೇಪರು ಪ್ಲಾಸ್ಟಿಕ್ ಚೀಲ ಕೊಟ್ಟು ಅದ್ರೊಳಗೆ ಹಾಕಿ ಸುತ್ತಕೊಟ್ರು. ಊರಿಗೆ ಹೋಗೋ ತನಕ ಒಡವೆ ಸುದ್ದಿ ಮರೆತು ಬಿಡಿ ಅಂದ್ರು. ಸರಿ, ಊರಿಗೆ ಬಂದ್ಮೇಲೆ ಏನಾಯ್ತು? ನಮ್ಮನೆದು ನನ್ನ ದನಕ್ ಬಡ್ದಂಗೆ ಸರಿಯಾಗ್ ಬಡೀತು. ಆ ವಿಷಯ ಅಲ್ರಿ, ನಿಮ್ ಒಡವೆ ವಿಷಯ ಏನಾಯ್ತು? ಯಾವ ಒಡವೆ ಸ? ಆ ಕವರ್ಗೆ ಹಾಕೊಟ್ಟದಲ್ರಿ, ಆ ಒಡವೆ. ಏ, ಅದ್ರಲ್ಲಿ ಒಡವೆ ಎಲ್ಲಿತ್ತು? ಬರೀ ಕಲ್ ತುಂಬಿದ್ರು. ನಿಮ್ ಕಣ್ಣೆದ್ರೆ ಇದೆಲ್ಲ ನಡೀತಾ? ಹ್ಞೂ ಕಣ್ರಿ ಸ. ಏನ್ ಕಣ್ಕಟ್ಟು ವಿದ್ಯೆ ಮಾಡಿದ್ರೋ ಏನೋ. ಅವ್ರು ಯಾರು ಅಂತ ಗೊತ್ತಾಯ್ತಾ? ಗೊತ್ತಿಲ್ದೆ ಏನು, ನಮ್ಮನೆದಕ್ಕೆ ಪರಿಚಯವೇ ಅಂತೆ. ಹಂಗಂತ ಅವರೇ ಹೇಳಿದ್ರು. ಅವರು ಹೆಸರು ಕೂಡ ಹೇಳಿದ್ರು, ಬುದ್ಧಿವಂತ ನುಂಗಪ್ಪನವರು ಅಂತ. ಗೊತ್ತಾಯ್ತು ಬಿಡಿ. ಅಲ್ಲಿ ಹೋಗಿ ನಮ್ ರೈಟ್ರಿದ್ದಾರೆ, ಇಲ್ಲಿ ಹೇಳಿದ್ರಲ್ಲ, ಅದನ್ನ ಅವ್ರ ಹತ್ರ ಹೇಳಿ ಕಂಪ್ಲೇಂಟ್ ಬರ್ಸಿ. ಬುದ್ಧಿವಂತ ನುಂಗಪ್ಪ ಅಂತೆ. ನೀವು ಕೂಡ ಇನ್ನೊಂದು ರೀತಿನಲ್ಲಿ ಮೋಸ ಹೋದವ್ರ ತಾನೆ? ಹೌದು ಸರ್. ನಿಮ್ಮದೇ ದೊಡ್ಡ ಕತೆ ಅಂತದ್ರಲ್ಲಿ ಅವ್ರನ್ನ ನೋಡ್ನಕ್ತೀರಾ? ನೋಡಿದ್ರೆ ಅವರಿಗಿಂತ ಓದಿರೋ ತರ ಬೇಗ ಕಾಣ್ತಾ ಇದ್ದೀರಾ? ಹೌದು ಸರ್, ನಮ್ ಕ್ಲಾಸ್ ಅಲ್ಲಿ ನಾನೇ ಯಾವಾಗ್ಲೂ ಫಸ್ಟ್. ನೋಡಿದ್ರೆ ಗೊತ್ತಾಗುತ್ತೆ. ಅದಿರ್ಲಿ, ನಿಮ್ ಕತೆ ಏನು? ಒಬ್ರು ಪವಾಡ ಮಾಡೋರಿದ್ದಾರಲ್ಲ ಸರ್, ಅವರೇ ಪೆಕರಮ್ಮ ಹೇಳಿದ್ರು. ಈ ಪೆಕರಮ್ಮ ಯಾರ್ರಿ? ನಮ್ ಪರಿಚಯದವರು. ಪವಾಡ ಮಾಡೋರು? ಏನ್ ಪವಾಡ ಮಾಡ್ತಾರೆ? ಒಂದು ಒಡವೆನ 100 ಒಡವೆ ಮಾಡ್ಕೊಂಡ್ರು, 1000 ರೂಪಾಯಿ 1,00,000 ರೂಪಾಯಿ ಮಾಡ್ಕೊಡ್ತೀವಿ ಅಂದ್ರು. ಅವ್ರ ಹೆಸರು ಏನು ಅಂತ ನಿಮಗ್ ಗೊತ್ತೇ? ಗೊತ್ತು ಸರ್, ಅವರೇ ಹೇಳಿದ್ರು. ಅವ್ರ ಹೆಸರು ಲೂಟಮ್ಮ ಅಂತ. ಅವರಿಗಿಂತ ದೊಡ್ಡವರು ಇದ್ದಾರಂತೆ, ಅವ್ರ ಹೆಸರು ಮೋಸಮ್ಮ. ಆ ಹೆಸರು ಕೇಳಿದ್ರು ನಿಮಗ್ ಅರ್ಥ ಆಗ್ಲಿಲ್ಲ ಅಂದ್ರೆ ಏನ್ ಮಾಡೋದು? ಅದಿರ್ಲಿ, ಅವತ್ ನಿಮ್ಮನೇಲಿ ಯಾರ್ಯಾರಿದ್ರು? ಯಾರೊಬ್ರು ಇರ್ಲಿಲ್ಲ ಸರ್, ನಾನೊಬ್ಳೇ ಇದ್ದೆ. ಮನೆಯವರೆಲ್ಲ ಒಂದೇ ದಿವ್ಸ ಒಟ್ಟಿಗೆ ನಿಮ್ಮನ್ನೊಬ್ರನ್ನೇ ಬಿಟ್ಟು ಯಾಕೆ ಹೋದ್ರು? ಅಂತ ಕೆಲಸ ಏನಿತ್ತು ಅವರಿಗೆ? ಯಾವ ಕೆಲ್ಸನೂ ಇರ್ಲಿಲ್ಲ ಸ. ಅವ್ರನ್ನೆಲ್ಲಾರನು ನಾನೇ ಬಲವಂತದಿಂದ ಮನೆ ಬಿಟ್ಟು ಕಳ್ಸಿದ್ದೆ. ನೀವೇ ಯಾಕೆ ಅವ್ರನ್ನೆಲ್ಲ ಬಲವಂತವಾಗಿ ಊರಿಗೆ ಕಳಿಸಿದ್ರಿ? ಪವಾಡ ಮಾಡೋ ಸಮಯದಲ್ಲಿ ಬೇರೆ ಯಾರು ಇರಬಾರ್ದು ಅಂತ ಲೂಟಮ್ನವರೇ ಮೊದ್ಲೇ ತಿಳಿಸಿದ್ರು ನನಗೆ. ಸರಿ ಸರಿ ಸರಿ, ಒಡವೆ ಹಣ ಎಲ್ಲ ಸೇರಿ ಎಷ್ಟೋಗಿರ್ಬೋದು? ಅದು ನಮ್ಮ ಯಜಮಾನ್ರಿಗೆ ಗೊತ್ತು. ಅವರಿನ್ನು ಊರಿಂದ ಬಂದಿಲ್ಲ ಸ. ನಾನೇ ಬೇಗ ಬರಬೇಡಿ ಅಂತ ಹೇಳಿದ್ದೆ ಅವ್ರಿಗೆ. ಈಗಲಾದ್ರೂ ಬರೋ ಕೇಳಿದ್ರೋ ಇಲ್ಲೂರಿ? ಅವ್ರು ಬಂದ್ಮೇಲೆ ತಾನೆ ನಿಮ್ಮ ಒಡವೆ ಹಣದ ಲೆಕ್ಕಾಚಾರ ಎಲ್ಲ ಸಿಕ್ಕೋದು. ಆಮೇಲೆ ನೋಡೋಣ. ಕಳ್ಳರು ಸಿಗ್ಬೋದು ಅಂತೀರಾ ಸರ್? ನಮ್ ಪ್ರಯತ್ನ ಅಂತೂ ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ. ಆದ್ರೂ ನಮ್ ಜನ ಯಾಕಪ್ಪ ಇನ್ನೂ ಈ ರೀತಿ ಮೋಸ ಹೋಗ್ತಾರೋ ಗೊತ್ತಾಗ್ತಾ ಇಲ್ಲ. ಕೆಲವು ಸಾರಿ ಅಮಾಯಕತೆ ಮತ್ತು ಕೆಲವು ಸಾರಿ ದುರಾಸೆಗೆ ಬಿದ್ದು ಇರೋದನ್ನ ಕಳ್ಕೊಂಡ್ ಬಿಡ್ತಾರೆ. ಪೊಲೀಸ್ ಇಲಾಖೆಯಿಂದ ಅರಿವು ಮೂಡಿಸೋ ಪ್ರಯತ್ನ ಮಾಡ್ತಾನೆ ಇರ್ತೀವಿ. ಆದ್ರೂ ಕೂಡ ಇಂಥ ತಪ್ಪು ನಡೀತಾನೆ ಇರುತ್ತವೆ. ಮೋಸ ಹೋಗೋರು ಇರೋವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ. ನೀವೇನು ಯೋಚನೆ ಮಾಡಬೇಡಿ. ಕಳ್ಳರನ್ನ ಹಿಡಿದು ನಿಮ್ಮ ಒಡವೆ ನಿಮಗೆ ವಾಪಸ್ ಕೊಡಿಸ್ತೇವೆ. ಏನು ಅಷ್ಟು ಮಾಡಿ ಹುಡುಕೊಡಿ ಸರ್. ಪಾಪ ಹೊಟ್ಟೆ ಬಟ್ಟೆ ಕಟ್ಟಿ ಕೂಡಿಟ್ಟು ದುಡ್ಡು ಒಡವೆ ಸಾದು. ಸಾರ್ವಜನಿಕರ ಸಹಕಾರ ಇದ್ರೆ ಎಂಥ ಕಳ್ಳರನ್ನ ಬೇಕಾದ್ರೆ ಹಿಡಿದಾಕ್ತಿವಿ. ನಮ್ಮಲ್ಲಿ ವಿಶ್ವಾಸ ಇಡಿ. ಆಯ್ತು ಸರ್, ನಾವಿನ್ನ ಹೋಗ್ ಬರ್ತೀವಿ. ನಮಸ್ಕಾರ ಸರ್. ಏನ್ ಮಾತು ಅಂತ ಆಡ್ತೀಯ ಗಂಗಮ್ಮ? ಮತ್ತೆ ಇಲ್ಲಿ ಬರೋ ತಪ್ಪು ಮಾಡೋದ್ ಬೇಡ ಕಣವ. ಒಂದು ಮಾತು ಸ. ಅದೇನು ಹೇಳಿ? ಆ ಬುದ್ಧಿವಂತ ನುಂಗಪ್ಪ ಏನೋ ಹೊಲಸ್ತಿನ್ನೋ ಕೆಲಸ ಮಾಡ್ಬಿಟ್ಟಿದಾನೆ. ಹಂಗಂತ ಒಡೆದು ಬಡದು ಮಾಡಬೇಡಿ. ಒಡವೆ ದುಡ್ಡು ಇಸ್ಕೊಂಡು ಬಿಟ್ಟು ಬಿಡಿ ಸ. ಅದನ್ನೆಲ್ಲ ಯಾವ ರೀತಿ ಮಾಡ್ಬೇಕು ಅಂತ ನಮಗ್ ಗೊತ್ತಿರುತ್ತೆ. ನೀವು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡಿ. ಇನ್ಮೇಲಾದ್ರೂ ಹುಷಾರಾಗಿರಿ. ಇದುವರೆಗೂ ಆಸೆಯೇ ದುಃಖಕ್ಕೆ ಕಾರಣ ಕುರಿತು ಮಾತುಕತೆ ಕೇಳಿದಿರಿ. ರಚನೆ ಎಚ್ ಮಲ್ಲಿಕಾರ್ಜುನ್, ಆರಾಧ್ಯ ಸೋಮೇನಹಳ್ಳಿ, ಭಾಗವಹಿಸಿದವರು ಎಂ ಶೋಭಾ, ಪಿಎಂ ಸುಮಾ, ಸಿ ಹೇಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ್ ಆರಾಧ್ಯ. ಇದುವರೆಗೂ ಕೃಷಿ ಬೆಳಕು ಸರಣಿ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಿ ಶಿವಪ್ರಕಾಶ್ ಡಿಆರ್, ನಿರ್ವಹಣೆ ಎಸ್ಆರ್ ಭಟ್, ನೆರವು ಯುಎಂ ಮರುಳಸಿದ್ದಪ್ಪ. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಮೂಡಿಬಂತು. ಈಗ ಕೇಳಿ ರೈತರಿಗೆ ಸಲಹೆ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಕುಮಾರ್ ನಾಯ್ಕ್ ಎಚ್ ಅಂತೇಳಿ, ವಿಜ್ಞಾನಿ ಕೆಲಸ ಮಾಡ್ತಿದ್ದೀನಿ. ನಾನು